ಹೆಚ್ಚಿನ ರೈತರನ್ನ ಸಂಪರ್ಕ ತಗೊಂಡು ಇನ್ನು ಹೆಚ್ಚು ರೈತರು ಬೆಳಿಲಿಕ್ಕೆ ಏನ್ ನಮ್ಮಿಂದ ಸಹಾಯ ಆಗಬೇಕು ಅದನ್ನ ನಾವು ಮಾಡಬೇಕಂತ ಉದ್ದೇಶದಿಂದ ನಮ್ಮ ರೈತ ಸಂಘವನ್ನ ಮುಂದುವರಿಸ್ತಾ ಇದೆ. ಈ ರೈತ ಉತ್ಪಾದಕ ಕಂಪನಿ ಅಥವಾ ಒಂದು ಸಂಘಟನೆಯನ್ನ ಮಾಡಿಕೊಂಡ ನಂತರ ಯಾವ ರೀತಿ ಒಂದು ಬದಲಾವಣೆ ಆಗಿದೆ ಮತ್ತು ಎಷ್ಟು ಪ್ರದೇಶದಲ್ಲಿ ಈ ತರಕಾರಿ ಕೃಷಿಯನ್ನ ಮಾಡ್ತಾ ಇದ್ದಾರೆ? ಸಾಧಾರಣ ಇಲ್ಲಿ ಗೋಕರ್ಣದಿಂದ ಗಂಗೆಕೊಳ್ಳ ಗ್ರಾಮ ಇದೆ, ಸಾಧಾರಣ 5 ಕಿಲೋಮೀಟರ್ 6 ಕಿಲೋಮೀಟರ್ ಫುಲ್ ತರಕಾರಿ ಬೇಸಾಯನೇ ಇವರು ಉದ್ಯೋಗ. ವರ್ಷ ಪೂರ್ತಿ ಅಂದ್ರೆ ಮಳೆಗಾಲ 3 ತಿಂಗಳು ಹೊರತುಪಡಿಸಿ ಮಳೆಗಾಲ ನಂತರ ಮಳೆ ಬೀಳುತ್ತಾನೆ ಜೂನ್ ಎಂಡ್ ತನ ಕಲ್ಲಂಗಡಿ ಇರ್ಬೋದು, ಗೆಣಸ್ ಇರ್ಬೋದು, ಕುಂಬಳಕಾಯಿ ಇರ್ಬೋದು, 16 ವಿಧದ ಅಂದ್ರೆ ಚಿಕ್ಕಳುಳಿದಾರೆ ಅಂತ ಹೇಳಿದೆ ಮಿಶ್ರ ಬೇಸಾಯ, ಅವ್ರವ್ರು ಯಾವ್ದು ಅನುಕೂಲ ಇದೆ ಅದನ್ನ ಬೆಳೀತಾ ಇದ್ದಾರೆ. ಹಾಗಾಗಿ ಹೆಚ್ಚು ಮಳೆಗಾಲದಲ್ಲಿ ಭತ್ತ ಬೆಳೀತಾರೆ, ಭತ್ತ ನಂತರ ಅಕ್ಟೋಬರ್ ಕಟಾವ್ ಆದ ನಂತರ ತರಕಾರಿ ಅವಲಂಬಿಸ್ತಾರೆ. ಎಲ್ಲಾ ತರಕಾರಿಗಳನ್ನು ಆ ಒಟ್ಟು ಈ ಹೊರಗೆ 15 ದಿವಸಕ್ಕೆ ಬೆಳೆ ಬರುತ್ತೆ, ಫಸಲೇ ಬರುತ್ತೆ, ಆ ತರಕಾರಿ ನಂತರ ಲಾಸ್ಟ್ ಟೈಮ್ ಕಲ್ಲಂಗಡಿ ಹಾಕ್ತಾರೆ, ಕೆಮ್ಮುಡೆ ಬೆಳೀತಾರೆ. ಹಾಗಾಗಿ ಹಲವಾರು ವಿಧಾನ ಆ ರೈತರು ಅದನ್ನೇ ಅಂದ್ರೆ ಭೂಮಿಯನ್ನೇ ಅವಲಂಬಿಸಿಕೊಂಡು ಜೀವನ ಮಾಡ್ತಿದ್ದ ರೈತರು ಅಂದ್ರೆ ಗೋಕರ್ಣ ಭಾಗದ ಹಾಲಕ್ಕಿಗಳು ಭೂಮಿಯನ್ನೇ ನಂಬಿಕೊಂಡಿದ್ದಾರೆ. ಈಗ ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಒಂದು ತರಕಾರಿ ಬೀಜಗಳು ಅಂತ ಒಂದು ಸಂರಕ್ಷಣೆ ಮಾಡುವ ವ್ಯವಸ್ಥೆ ಉಂಟಾ? ಅದನ್ನು ಮಾಡಿದ್ದೇವೆ. ಈಗ ಮಳೆಗಾಲದಲ್ಲಿ ಬೆಳಿಬೇಕಾದ್ರೆ ಮೇದಲ್ಲಿ ನಾವು ಅದನ್ನ ಸ್ಟಾಕ್ ಇಟ್ಕೊಳ್ತೇವೆ, ಅದನ್ನ ರೈತರೇ ಮಾಡಿಟ್ಕೊಳ್ತಾರೆ, ಯಾವ ಯಾವ ಬೆಳೆಯನ್ನ ಯಾವ ಟೈಮ್ ಆ ಬೀಜವನ್ನ ಸ್ಟಾಕ್ ಇಟ್ಕೊಳ್ಳುವಂತ ವ್ಯವಸ್ಥೆ ಅವರೇ ಮಾಡ್ಕೊಳ್ತಾರೆ. ಅಂದ್ರೆ ಬಹಳಷ್ಟಲ್ಲ ತಮ್ಗೆ ಎಷ್ಟು ಬೀಜ ಬೇಕೋ ಅದನ್ನ ಸ್ಟಾಕ್ ಇಟ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದನ್ನೇ ನಾವು ಬಿತ್ತಾ ಇದ್ದೇವೆ, ಅದರಿಂದ ಬೆಳೆ ತಗೊಳ್ತಾ ಇದ್ದೇವೆ. ಈಗ ಗೋಕರ್ಣಕ್ಕೆ ಸೀಮಿತವಾದಂತಹ ಯಾವ್ದಾದ್ರು ಪರ್ಟಿಕ್ಯುಲರ್ ಅಥವಾ ಒಂದು ನಿರ್ದಿಷ್ಟವಾದಂತಹ ಒಂದು ತಳಿ ಅಂತ ಏನಾದ್ರು ಉಂಟಾ? ಗೋಕರ್ಣ ತರಕಾರಿ ಅಂತಾನೆ, ತರಕಾರಿ ಮಾತ್ರ ಗೋಕರ್ಣ ಫೇಮಸ್. ಗೋಕರ್ಣದಲ್ಲಿ ಒಂದು ವಿಶೇಷವಾದ ತಳಿ ಅಂತ ಏನಾದ್ರು ಉಂಟಾ? ಇಲ್ಲ, ಹಾಗೇನಿಲ್ಲ, ಎಲ್ಲ ಎಲ್ಲ ತಳಿಯನ್ನು ನಾವು ಭತ್ತ ಇರ್ಬೋದು, ಕಲ್ಲಂಗಡಿ ಇರ್ಬೋದು, ಸಾಂಪ್ರದಾಯಿಕ ಸಾಂಪ್ರದಾಯಿಕ ಆ ಬೀಜವನ್ನು ನಾವೇ ಇಟ್ಕೊಂಡು ನಾವೇ ಅದನ್ನ ಮುಂದಿನ ದಿನಗಳಿಂದ ಬೆಂಡೆ ಇರ್ಬೋದು. ಬೀಜ ಸಂರಕ್ಷಣೆ ಮಾಡುವಂತದ್ದು ಹೇಗೆ, ಸಂಗ್ರಹಿಸಿ ಇಡುವಂತದ್ದು? ಅದು ರೈತರು ತಮ್ಮ ಒಂದು ಹಿಂದಿನಿಂದ ಏನ್ ನಡೆದು ಬಂದದಲ್ಲ ಅದು ಒಣಸಿ ಕಾಯಿ ಸಿಪ್ಪೆಲ್ ಹಾಕಿ ಒಣಸ್ತಾರೆ, ಡ್ರೈ ಆಗ್ಬೇಕು, ಫುಲ್ ಡ್ರೈ ಆದ ನಂತರ ಅದು ಗಾಳಿ ತಾಗದಿದ್ದಂಗೆ ಬೆಳೀತಾರೆ, ಪ್ಯಾಕಿಂಗ್ ಮಾಡಿರ್ತಾರೆ. ಅದನ್ನ ಯಾವ ಟೈಮ್ದಲ್ಲಿ ಬಿತ್ತಬೇಕಲ್ಲ, ಬೀಜ ಹಾಕ್ಬೇಕಲ್ಲ, ಆ ಟೈಮ್ದಲ್ಲಿ ಓಪನ್ ಮಾಡ್ತಾರೆ. ಅದನ್ನು ಸಂರಕ್ಷಿಸಿ ಇಡುವಂತ ವ್ಯವಸ್ಥೆ ಆ ರೈತರು ಅಷ್ಟು ರೈತರು ಇರ್ತಾರೆ. ಇದರಲ್ಲಿ ಏನು ಯಾವ ರೀತಿ ಒಂದು ವೈವಿಧ್ಯತೆ ಇದೆ ಅಂದ್ರೆ ಅವರು ತಮ್ಗೆ ಯಾವ್ದು ಬೇಗ ಬೆಳೆ ಬರಬೇಕು, ಸಾಮಾನ್ಯವಾಗಿ ಯಾವ್ದಾದ್ರು ತರಕಾರಿಗಳಿಗೆ ಚೌಳಿ ಬೆಳೀತಾರೆ, ಬೆಂಡೆಕಾಯಿ ಬೆಳೀತಾರೆ, ಮತ್ತೆ ಕಲ್ಲಂಗಡಿ ಬೆಳೀತಾರೆ, ಮೊಗೆಕಾಯಿ ಬೆಳೀತಾರೆ, ಗೆಣಸು, ಗಡ್ಡೆ ಗೆಣಸು, ಗಡ್ಡೆ ಗೆಣಸಲ್ಲಿ ಗೆಣಸು ಇಂಪಾರ್ಟೆಂಟ್, ಅದನ್ನ ಬೆಳೀತಾರೆ. ಅರವಿ ಬೆಳೀತಾರೆ, ಅರವಿ ಸೊಪ್ಪು ಕಾಮನ್, ಅರವಿ, ಮೂಲಂಗಿ, ನವಲ್ಕೋಲು, ಈ ತರಕಾರಿಗಳನ್ನ ಕಂಪಲ್ಸರಿ ಬೆಳೀತಾರೆ. ಮತ್ತೆ ಉಳ್ಳಾಗಡ್ಡೆ ಬೆಳೀತಾರೆ, ಬಹುಶಃ ಉಳ್ಳಾಗಡ್ಡೆ ಒಂದ್ 2 ವರ್ಷದಿಂದ ಒಂದ್ ತರದ ರೋಗ ಬಂದು ಸ್ವಲ್ಪ ಬೆಳೆ ಕುಂಠಿತ ಆಗ್ತಾ ಇದೆ. ಅದಕ್ಕೆ ಈಗ ಹೊಸಲ ನಾವು ರೈತ ಸಂಪರ್ಕದ ಸಂಘದಿಂದ ರೈತರು ಕೃಷಿ ಮುಂದೆ ಅನುಕೂಲ ಆಗ್ಬೇಕು, ಉಳ್ಳಾಗಡ್ಡೆಯನ್ನು ಬಹಳ ಫೇಮಸ್ ಆಗಿ ಬೆಳೀತಾರೆ. 100 ವರ್ಷಗಳಿಂದ ಈ ಗೋಕರ್ಣ ಪ್ರದೇಶದಲ್ಲಿ ತರಕಾರಿಯನ್ನು ಬೆಳೆಯನ್ನ ಬೆಳೀತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಕಾಯಿಲೆಗಳು ಅಥವಾ ಬೇರೆ ಬೇರೆ ಕೀಟಗಳೆಲ್ಲ ಬಾಧೆ ಜಾಸ್ತಿ ಇದೆಯಾ? ಅಲ್ಲ, ಮೊದಲೇ ರೈತ ಈಗಿದೆ, ಈಗೀಗ ನಮ್ದು ಇಲ್ಲಿ ಮೆಣಸು, ಬದನೆಕಾಯಿ, ಮತ್ತೆ ಹಲವಾರು ತೊಂಡೆಕಾಯಿ, ಈ ಸಲ ಹಾಗಲಕಾಯಿಗೂ ಸುದ್ದಿ ಕೇಳಿದ್ದೇನೆ, ರೋಗ ಬಾಧಿತ ಆಗ್ತಾ ಇದೆ. ಅದನ್ನ ಯಾವ ಇದ್ರಲ್ಲಿ ತಾಗ್ತಾ ಇದೆ ಅದನ್ನ ನಾವು ಈಗ ಪರಿಶೀಲನೆ ಮಾಡಿ ರೈತರಿಗೆ ಅದನ್ನ ಮಾಹಿತಿ ಕೊಡಬೇಕಾಗಿದೆ. ಮತ್ತೆ ಅದಕ್ಕೆ ಯಾವ ಔಷಧವನ್ನ ಸಿಂಪಡಣೆ ಮಾಡ್ಬೇಕಂತ ಕೃಷಿ ಅಧಿಕಾರಿಗಳಿಂದನೇ ನಾವು ವರದಿ ತಗೊಂಡು ಮಾಡ್ತೇವೆ. ರಾಸಾಯನಿಕವನ್ನು ಸಿಂಪಡಣೆ ಮಾಡುವ ಹಾಗಿಲ್ಲ, ಅದರ ಬದಲಿಗೆ ಹುಳಿ ಮಜ್ಜಿಗೆನೋ ಅಥವಾ ಗೋಮೂತ್ರವನ್ನು ಏನಾದ್ರೂ ಸಿಂಪಡಣೆ ಮಾಡ್ತಾರ? ಈ ಬೇವಿನ ಎಣ್ಣೆ, ಬೇವಿನ ಎಣ್ಣೆಯನ್ನು ಹೆಚ್ಚಿನದಾಗಿ ಮಾಡ್ತೇವೆ. ಮತ್ತು ಗೋಮೂತ್ರ ಫಸ್ಟ್ ಕ್ಲಾಸ್ ಗೊಬ್ಬರ ಅಂದ್ರೆ ನಾವು ಕೊಟ್ಟಿಗೆ ಏನು ತೊಳಿತೀವಲ್ಲ ಸಿಮೆಂಟ್ ಕೊಟ್ಟಿಗೆ, ಆ ನೀರನ್ನು ಉಪಯೋಗ ಮಾಡಿದ್ರೆ ಯಾವ ರೋಗನೂ ಬರಲ್ಲ, ಯಾವ ಬೆಳೆಗೂ ಯಾವ ಔಷಧ ಅಗತ್ಯ ಬರಲ್ಲ, ಮತ್ತೆ ಯಾವ ಗೊಬ್ಬರ ಹಾಕ್ಬೇಕಂತ ಇಲ್ಲ. ಈ ಕೊಟ್ಟಿಗೆ ತಿಳಿದ್ ಮತ್ತೆ ನಾವು ಹೊಸಲ ನಾನು ಮೈಸೂರು ಇದಕ್ಕೆ ಯೂನಿವರ್ಸಿಟಿ ಹೋದಾಗ ಅಲ್ಲಿ ರೈತರ ಸಮ್ಮೇಳನ ಇತ್ತು, ಅಲ್ಲಿ ಒಬ್ಬ ರೈತ ನಮ್ಗೆ ಮಾಹಿತಿ ಕೊಟ್ಟ, ಏನಂತಂದ್ರೆ ಸ್ಯಾಂಡ್ ಯೂರಿಯಾ ಅಂತ ಮಾಹಿತಿ ಕೊಟ್ಟ. ಸ್ಯಾಂಡ್ ಯೂರಿಯಾ ಬಗ್ಗೆ ನಮ್ಗೆ ಹೀರ್ಕೊಳ್ತದೆ, ಅದನ್ನ ಫುಲ್ ಡ್ರೈ ಆದ ನಂತರ ಅದು ಹೆಚ್ಚು ಪೋರದ, ಅದನ್ನ ಗದ್ದೆಗೆ ಉಪಯೋಗ ಮಾಡಿದಾಗ ಆ ರೈತರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ, ಆ ರೈತ ಉತ್ತಮ ಬೆಳೆ ಅಂತ ಕೊಂಡ. ಇದು ಈ ಸ್ಯಾಂಡ್ ಯೂರಿಯಾದಿಂದ ಅವಾದ ಸ್ಯಾಂಡ್ ಯೂರಿಯಾ ಬಗ್ಗೆ ನಮ್ಗೆ ಮೈಸೂರದಲ್ಲಿ ಮಾಹಿತಿ ಕೊಡ್ತಿದ್ದ. ಈಗ ಅದನ್ನು ನೆಕ್ಸ್ಟ್ ನಾವು ರೈತರಿಗೆ ಈ ಸಿಮೆಂಟ್ ನೆಲ ಆದ್ರೆ ಮಾತ್ರ ಆಗ್ತದೆ, ಅದು ಸಿಮೆಂಟ್ ನೆಲ ತೊಳೆದು ಅಷ್ಟೊಂದು ಯೂರಿಯನ್ ಸ್ಟಾಕ್ ಆಗ್ತದೆ, ಅಲ್ಲಿ ಅದು ಡ್ರೈ ಆಗ್ತದೆ, ಆಗ ಯೂರಿಯಾ ಅಂತ ಸ್ಯಾಂಡ್ ತನ್ನಾರೆ ಬದಲಾವಣೆ ಅಂತ ಬರುತ್ತೆ, ಅದೇ ಸ್ಯಾಂಡ್ ಯೂರಿಯಾ, ಯೂರಿಯಾ ಸೇಮ್ ಯೂರಿಯಾ ಗೊಬ್ಬರ ಸಮಾನ. ಅಂದ್ರೆ ಮರಳಿನಲ್ಲಿ ಗೋಮೂತ್ರ ಮತ್ತು ಸಗಣಿ ಇದನ್ನ ಒಂದು ಮಿಶ್ರಣ ಮಾಡಿ ಅದನ್ನ ಹೀರ್ಕೊಳ್ಳೋ ಮಾಡ್ಕೊಂಡು ಈ ಸಲ ಹೇಳ್ಬೇಕಂತ ಮಾಡಿದೆ ವಿಷಯ ತಿಳಿಸೋದು. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ನೀರಾವರಿ ಕೃಷಿ ಇಲಾಖೆಯವರು ಕೃಷಿ ಪಂಪ್ ಅನ್ನು ಕೊಟ್ಟಿದ್ದಾರೆ. ಮೊದಲೆಲ್ಲ ಇಲ್ಲಿ ಏನಾಗ್ತಂದ್ರೆ 4 ಗಂಟೆ ರಾತ್ರಿಗೆ ಎದ್ಕೊಂಡು ಹೋಗಿ ತರಕಾರಿ ನೀರು ಹಾಕಿ ಬೆಳೆ ಬೆಳೆಯುವಂತ ಪದ್ಧತಿ ಇತ್ತು, ಪ್ರತಿಯೊಬ್ಬರು ರೈತರು 4 ಗಂಟೆಗೆ ಹೇಳ್ತಿದ್ರು. ಈಗ ಕೃಷಿ ಇಲಾಖೆ ಫ್ರೀಯಾಗಿ ಪಂಪ್ ಕೊಟ್ಟಿದ್ದಾರೆ, ಮತ್ತೆಲ್ಲ ಜೆಟ್ ಹಾಕಿದ್ದಾರೆ, ಪೈಪ್ ಲೈನ್ ಹಾಕಿದ್ರೆ ಸ್ವಲ್ಪ ನೀರಾವರಿಯಿಂದ ಅನುಕೂಲ. ಮತ್ತೆ ಈ ಭಾಗದಲ್ಲಿ ಎನಿ ಟೈಮ್ ನೀರು ಇರುತ್ತೆ, 10 ಅಡಿಗೆ ನೀರಿದೆ, ನೀರಿದೆ, ನೀರಂತೂ ಯಾವಾಗಲೂ ಖಾಲಿ ಆಗುದಿಲ್ಲ. ಹಾಗಾಗಿ ಈ ಕೃಷಿ ಇಲಾಖೆಯ ಒಂದು ಕೃಷಿ ಪಂಪ್ ಸೆಟ್ನಿಂದ ಸ್ವಲ್ಪ ರೈತರಿಗೆ ಅನುಕೂಲ ಆಗಿದೆ. ಅಂದ್ರೆ ಬೆಳಿಗ್ಗೆ ಎದ್ಕೊಂಡು ಹೋಗಿ 4 ಗಂಟೆ ನೀರು ಇದ್ ಮಾಡ್ಬೇಕಂತಿಲ್ಲ, ಸ್ವಲ್ಪ ಜೆಟ್ ಎಲ್ಲ ಕೊಟ್ಟಿದ್ದಾರೆ ಕೃಷಿ ಇಲಾಖೆರು, ಮತ್ತೆ ಸಬ್ಸಿಡಿ ದರದಲ್ಲಿ ಪೈಪ್ ಅನ್ನ ಪಂಪ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ದಿಸೆಯಲ್ಲಿ ನಮಗೆ ಬೆಳೆ ಬೆಳಿಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಅನುಕೂಲ ಈಗ ಮಿಶ್ರ ಬೆಳೆ ಬೆಳೆದಂತಹ ಸಂದರ್ಭದಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ರೆ ತೊಂದರೆ ಆಗುದಿಲ್ವಾ? ಇಲ್ಲ, ತೊಂದರೆ ಆಗುದಿಲ್ಲ, ಸ್ಪ್ರಿಂಕ್ಲರ್ ಎಲ್ಲದಕ್ಕೂ ಅಷ್ಟು ನೀರು ಬೇಕಾಗುದಿಲ್ಲ. ಈಗ ಸೊಪ್ಪಿನ ತರಕಾರಿ ಜಾಸ್ತಿ ನೀರು ಬೇಕಾಗ್ತದೆ ಮಾಡ್ತಾರೆ ಅದು ಜೆಟ್ನಿಂದ. ಯಾವ್ಯಾವ ಜೆಟ್ ಹಾಕಿ ಅರ್ಧ ಗಂಟೆ ಉಪಯೋಗ ಮಾಡ್ತಾರೆ, ಬೆಳಗಿನ ಟೈಮ್ ಸಂಜೆ ಟೈಮ್ ಉಪಯೋಗ ಮಾಡಿದ್ರೆ, ಬೆಳಗಿನ ಟೈಮ್ ಉಪಯೋಗ ಮಾಡೋರು ಇದಾರೆ, ಮತ್ತೆ ಪೈಪ್ ನಿಂದ ನೀರು ಬಿಡುವವರು ಇದಾರೆ, ಅದೆಷ್ಟು ಬೇಕಷ್ಟೇ ಬಿಟ್ಕೊಳ್ತಾರೆ ಅದನ್ನ. ಆದ್ರೆ ಆ ಮುಖಾಂತರ ಈಗ ಬೆಳೆ ಬೆಳೀತಾ ಇದ್ದಾರೆ. ಇಲ್ಲಿಲ್ಲ ಅಂತ ಒಂದು ವಿಶೇಷತೆ ಇಲ್ಲ, ಪ್ರಾಣಿ ಅಂತ ಇದಿಲ್ಲ. ಇನ್ನೇನು ಹೆಗ್ಗಣ ಇಲ್ಲಿ ಅಲ್ಲಿ ಸ್ವಲ್ಪ ಅನಾಹುತ ಮಾಡ್ತಾರೆ, ಅದು ಕಾಮನ್. ಅದು ಯಾವ ನಿರಂತರ ಇದ್ದು ಹೊರಗಿನಿಂದ ಬಂದಂತ ಪ್ರಾಣಿಗಳು, ಕಾಡು ಪ್ರಾಣಿಗಳು ಯಾವ್ದು ಇಲ್ಲ ಇಲ್ಲಿ. ಈ ಸೀರೆಯ ಬೇಲಿ ಕಟ್ಟಿದ್ರಿಂದ ಏನಾದ್ರು ಉಪಯೋಗ ಆಗ್ತದೆ? ಇಲ್ಲ, ಅದು ನಾನು ನನಗೆ ಅದು ಕಲ್ಪನೆ ಇಲ್ಲಾಗಿತ್ತು, ಇದು ಯಾಕೆ ಕಟ್ತಾರೆ ಅನ್ನೋದೇ ಒಂದು ವಿಚಿತ್ರ ಆಗಿತ್ತು. ಸೀರೆಯನ್ನು ಬೇಲಿ ಕಟ್ತಾರೆ, ಅದು ಏನಾಗುತ್ತೆ ಅಂದ್ರೆ, ನಾನೊಬ್ಬರ ಹತ್ರ ಕೇಳಿದೆ, ಈ ಪ್ರಾಣಿಗಳಿಗೆ ಈ ಸ್ಮೆಲ್ ಇಂಪಾರ್ಟೆಂಟು ಬಾರಿ, ಈ ಹಂದಿಗೆಲ್ಲ ಬಾರಿ ಸೂಕ್ಷ್ಮವು, ಅವು ಸ್ವಲ್ಪ ಮನುಷ್ಯನ ವಾಸನೆ ಬಂದ್ರೂ ಎಲ್ಲೂ ಬರಲ್ಲ ಕೆಲವು ಪ್ರಾಣಿಗಳು. ಆ ಒಂದು ದಿಶೆಯಲ್ಲಿ ಈ ಸೀರೆಯನ್ನು ಕಟ್ಟುವುದ್ರಿಂದ ಅವರಿಗೆ ಮನುಷ್ಯರ ಭಯ ಒಂದಿರ್ತದೆ, ಮತ್ತೆ ಅದಕ್ಕೆ ಸ್ಮೆಲ್ ಇರ್ತದೆ ಬೇರೆ ಒಂಥರ, ಈ ಬೇಲಿ ಹಾಕ್ದಂಗ ಅವ್ರು. ಆವಾಗ ಅದರಿಂದ ದೂರ ಆಗ್ತಾ ಒಂದು ಈ ಹಂದಿಗಳಿಗೆಲ್ಲ ಅದನ್ನ ಹೊಳಿತದೆ ರಾತ್ರಿ. ಅದಕ್ಕೆ ಈಗ ಮಲೆನಾಡು ಪ್ರದೇಶದಲ್ಲೆಲ್ಲ ಆನೆ ಬಾರದ ಹಾಗೆ ಇದಕ್ಕೆ ಗೋಮೂತ್ರವೋ ಅಥವಾ ಏನಾದ್ರು ಸಿಂಪರಣೆ ಮೆಣಸಿನ ಹೊಡಿ ಹಾಕುವಂತದ್ದೆಲ್ಲ ಇದಿರ್ತದೆ? ಇಲ್ಲ, ಅಂತದೇನು ಆತದಿಲ್ಲ. ಇಲ್ಲಿ ಸೀರೆ ಒಂದು ಬೇಲಿ ರಕ್ಷಣೆಗೂ ಮಾಡ್ತಾರೆ, ಮತ್ತೊಂದು ಈ ಪ್ರಾಣಿಗಳು ಸ್ವಲ್ಪ ಭಯ ಪಡ್ತವೆ. ಈ ಬಟ್ಟೆಯನ್ನು ನೋಡಿದವಾಗ ಅವ್ರ ಮನಸ್ಸಿನ ಒಂದು ವಾತಾವರಣದಿಂದ ಭಯ ಪಡಿಸೋದು ದೂರ ಹೋಗ್ತಾವೆ. ಒಂದು ಒಬ್ರು ಹೇಳದಿಕ್ಕೆ ನನಗೂ ಕಲ್ಪನೆ ಇಲ್ಲ, ಈ ಸೀರೆ ಬೆಳಗಾವಿ ಪ್ರದೇಶದಲ್ಲಿ ಕಟ್ತಾರೆ. ಆ ಈ ಬಟ್ಟೆ ಹರಿದವಾಗ ಮನಸ್ಸಿನ ವಾತಾವರಣ ಇಲ್ಲಿದೆ ಅಂತ ದೂರ ಹೋಗ್ತಾವಂತ ಒಂದು ಭಾವನೆ ಇದೆ ಜನರಲ್ಲಿ. ಈ ತರಕಾರಿ ಬೆಳೆಗಾರರ ಒಂದು ಸಂಘಟನೆ ಮಾಡುವಂತಹ ಸಂದರ್ಭದಲ್ಲಿ ಜನರ ಒಂದು ಪ್ರತಿಕ್ರಿಯೆ ಹೇಗಿತ್ತು? ಇದರಿಂದ ನಮಗೆ ಏನು ಉಪಯೋಗ? ನಾವು ಈ ಹಿಂದೆ ಹೇಗಿದೆಯೋ ಹಾಗೆ ಮುಂದುವರಿತೀವಿ ಅಂತ ಹೇಳಿರ? ಇಲ್ಲ, ರೈತರಿಗೆ ಅವಶ್ಯಕತೆ ಇತ್ತು. ನಾವು ಫಸ್ಟ್ ಪೂರ್ವಭಾವಿ ಸಭೆಗಳನ್ನು ಮಾಡಿದ್ವಿ, ಬಹಳಷ್ಟು ಸಭೆಗಳನ್ನು ಮಾಡಿದ್ವಿ. ಮನೆ ವಿಕಾಸ ಸಂಸ್ಥೆ ಬಂದ ನಬಾರ್ಡ್ನವ್ರು ಬಂದ್ರು, ಕೃಷಿ ಇಲಾಖೆ ಬಂದ್ರು, ಅವು ಗುಂಪನ್ ಮಾಡಿದ್ವಿ. ಗುಂಪನ್ ಮಾಡಿ ನಾವು ಮಾಡ್ಬೇಕಂತ ಉದ್ದೇಶ ಎಲ್ಲ ರೈತರನ್ನ ಫಸ್ಟ್ ಕೂಡಿಸಿದ್ವಿ. ಕಡೆಗೆ ಎಲ್ಲ ರೈತರನ್ನ ಒಗ್ಗಟ್ಟು ಮಾಡಿ ಇದನ್ನ ಎಲ್ಲ ರೈತರು ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ಅಂದ್ರೆ ಸಂಘ ಆಗ್ಬೇಕು, ಯಾಕಂದ್ರೆ ಎಲ್ಲದಕ್ಕೂ ಸಂಘ ಇತ್ತು. ಇಲ್ಲಿ ನಮ್ಮ ರೈತರಿಗೆ ಯಾವುದೇ ಸಂಘ ಇಲ್ಲ, ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಆಗಿತ್ತು, ಅವ್ರ ರಕ್ಷಣೆಗೆ ಯಾವ್ದಿಲ್ಲ ಆಗಿತ್ತು. ಈಗ ಇದಾದ ಸಲುವಾಗಿ ಯಾವುದೇ ಅನಾಹುತ ಏನೋ ಸಂದರ್ಭ ಬಂದ್ರೆ ನಾವು ಅವ್ರ ರಕ್ಷಣೆಗೆ ಹೋಗ್ತೇವೆ. ಒಂದು ನಮ್ದೊಂದು ಗುಂಪಿದೆ, ನಮ್ದೊಂದು ಬೆಳೆ ಬರಬೇಕು ಎಂಬ ಉದ್ದೇಶದಿಂದ ಎಲ್ಲ ರೈತರು ಸಹಕಾರವನ್ನ ಬಾಳ ಕೊಟ್ಟಿದ್ದಾರೆ, ಬಹಳ ಈ ಸಂಘಕ್ಕೆ. ಈ ಸಂಘದಲ್ಲಿ ಎಂಟ್ರಿ ಆಗಿದ್ದಾರೆ, ಮತ್ತು ಎಂಟ್ರಿ ಆಗ್ತಾ ಇದ್ದಾರೆ. ಈಗ ನಾವು ಸಾಧಾರಣ 1,000 ಮೆಂಬರ್ಸ್ ಮಾಡ್ಬೇಕಂತ ಉದ್ದೇಶದಿಂದ ಈ ಮಾರ್ಚ್ದೊಳಗಷ್ಟು ಮಾಡ್ಬೇಕಂತ ಉದ್ದೇಶದಿಂದ ಇಟ್ಕೊಂಡಿದ್ದೇವೆ. ಪ್ರತಿಯೊಂದು ರೈತರು ನಮ್ಮ ಸಂಪರ್ಕಲಿರ್ಬೇಕು ನಿರಂತರ. ಆ ಒಂದು ಉದ್ದೇಶದಿಂದ ನಮ್ಗೆ ಹೇಳಿದ್ರೆ ನೀವು ಸ್ಟೋರೇಜ್ ಮಾಡ್ಕೊಳ್ಳಿ, ಆ ಸ್ಟೋರೇಜ್ ಮುಖಾಂತರ ನಮ್ಗೆ ಸಾವಯವ ಕೃಷಿ ಗೊಬ್ಬರದಿಂದ ತಯಾರ ತರಕಾರಿಯನ್ನು ಮಾಡಿ ನಾವು ಖರೀದಿ ಮಾಡ್ತೇವೆ ಅಂತ ಇದೆ. ಆಗ ಸ್ಟೋರೇಜ್ ವ್ಯವಸ್ಥೆ ಅವಶ್ಯ ಇದೆ, ಸ್ಟೋರೇಜ್ ವ್ಯವಸ್ಥೆ. ಯಾಕಂದ್ರೆ ನಾವು ರೈತರಿಗೆ ಉತ್ತೇಜನ ಕೊಟ್ಟಾಗ ಅವ್ರು ಬೆಳೆ ಬೆಳೀತಾರೆ, ಆ ಬೆಳೆಗೆ ಬೆಲೆ ಬಂದ್ರೆ ಮಾತ್ರ ಅದಕ್ಕೆ ಮಹತ್ವ. ಬೆಲೆ ಬರ್ದೇ ಇದಾವ, ಇಲ್ಲಿ ಬೆಲೆ ಬರ್ತಾ ಇಲ್ಲ. ಈ ಗೆಣಸು ಆದಿಸು ತುಂಬೋರು ಮಾತ್ರ, ಬದನೆಗೆ ಆದಿಸು ತುಂಬೋರು ಮಾತ್ರ, ಇಲ್ದಿರೋರಿಗೆ ಲಾಸ್ ಆಗ್ಬಿಡುತ್ತೆ, ಯಾವ್ದಾರು ರೇಟಿಗೆ ಕೊಟ್ಬಿಡ್ತಾರೆ. ಅದಾಗ್ಲಿಕ್ಕಿಲ್ಲ, ಒಂದಿವ್ಸ ಮಾರ್ಕೆಟಿಂಗ್ ಇಲ್ದಿರೋ ಅದನ್ನು ಭದ್ರವಾಗಿ ಇಡುವಂತ ವ್ಯವಸ್ಥೆ ನಾವು ಮಾಡ್ಬೇಕಂತ, ಸ್ಟೋರೇಜ್ ವ್ಯವಸ್ಥೆ ಮಾಡ್ಬೇಕಂತ ಒಂದು ಕಲ್ಪನೆ ಇದೆ ನಮಗೆ. ಈ ಮೆಣಸಿನಕಾಯಿನ ಸಂಸ್ಕರಣೆ ಬಗ್ಗೆ ನೀವು ಆವಾಗ ಪ್ರಸ್ತಾಪ ಮಾಡಿದ್ರೆ, ಸ್ವಲ್ಪ ವಿವರವಾಗಿ ಹೇಳಿದರೆ ಯಾವ ರೀತಿ ಮಾಡುವಂತಹದ್ದು, ಎಲ್ಲಿ ಅದಕ್ಕೆ ಮಾರುಕಟ್ಟೆ ಇದೆ, ಹೇಗೆ ಬೆಲೆ ಸಿಗ್ತಾ ಇದೆ? ಮೆಣಸನ್ನ ಮಜ್ಜಿಗೆಯಲ್ಲಿ ಹಿಗ್ಸಿ ಇಲ್ಲಿ ಮಾಡ್ತಾರೆ, ಅದು ಅದನ್ನ ಕಟಾವು ಮಾಡಿ ಆ ಮಜ್ಜಿಗೆ ಮೆಣಸು ಮಾಡಿದ್ರೆ ಅದಕ್ಕೆ ಹೆಚ್ಚು ರೇಟ್ ಇದೆ, ಮತ್ತೆ ಬಾಳ ಕಾಲ ಮುಳುಗಿಸಿಡ್ತಾರೆ. ಮಜ್ಜಿಗೆಲ್ಲಿ ಮುಳುಗಿಸಿಟ್ಟು ಅದನ್ನ ಕಟಾವು ಮಾಡ್ತಾರೆ. ಕಟಾವು ಮಾಡಿಸ ಅದ್ರದ್ದು ಖಾರ ಅಂಶ ಸ್ವಲ್ಪ ಕಡಿಮೆ ಆಗ್ತದೆ. ಅದ್ರ ನಂತರ ಅದನ್ನ ಬಿಸಿಲಲ್ಲಿ ಉಣಿಸ್ತಾರೆ, ಉಣಿಸ್ಕೊಂಡು ಅದನ್ನ ಪ್ಯಾಕಿಂಗ್ ಮಾಡ್ತಾರೆ, ಫುಲ್ ಡ್ರೈ. ಅದಕ್ಕೆ ನಮಗೆ ಸಿರ್ಸಿ ಕದಂಬ ಸಂಸ್ಥೆಯರು, ನೀವು ಎಷ್ಟು ಅದನ್ನ ಮಾಡಿದ್ರು ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ತೇವೆ, ನಿಮ್ಮ ಎಲ್ಲೂ ಲೋಕಲ್ ಮಾರ್ಕೆಟ್ ಮಾಡಿ ನಮಗೆ ಕೊಟ್ಬಿಡಿ, ನಾವು ಅದಕ್ಕೆ ಏನು ದರ ಕೊಡ್ಬೇಕು ಅಲ್ಲಿ ಉಣಿಸ್ತಾರೆ, ಉಣಿಸ್ಕೊಂಡು ಅದನ್ನ ಪ್ಯಾಕಿಂಗ್ ಮಾಡ್ತಾರೆ, ಫುಲ್ ಡ್ರೈ. ಅದಕ್ಕೆ ನಮಗೆ ಸಿರ್ಸಿ ಕದಂಬ ಸಂಸ್ಥೆಯರು, ನೀವು ಎಷ್ಟು ಅದನ್ನ ಮಾಡಿದ್ರು ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ತೇವೆ, ನಿಮ್ಮ ಎಲ್ಲೂ ಲೋಕಲ್ ಮಾರ್ಕೆಟ್ ಮಾಡಿ ನಮಗೆ ಕೊಟ್ಬಿಡಿ, ನಾವು ಅದಕ್ಕೆ ಏನು ದರ ಕೊಡ್ಬೇಕು ಅಷ್ಟು ಕೊಡ್ತೇವೆ. ನೀವು ಎಷ್ಟು ಮಜ್ಜಿಗೆ ಮೆಣಸು ಮಾಡ್ಲಿಕ್ಕು ಅಂತ 20 ಮಂದಿಗೆ ಮಜ್ಜಿಗೆ ಮೆಣಸಿನ ತರಬೇತಿಯನ್ನು ನಮ್ಮ ರೈತ ಮಹಿಳೆಯರು ಕೊಟ್ಟಿದ್ದಾರೆ. ಈಗ ನಾವು ಅದನ್ನ ಈ ಸಲದಿಂದ ಸ್ಟಾರ್ಟ್ ಹೋದ್ಸಲ 2 ವರ್ಷ ನಮ್ಗೆ ಏನೈತೆ, ಲಾಕ್ಡೌನ್ ಅಸಲವಾಗಿ ಯಾವುದೇ ಒಂದು ಮೂವ್ಮೆಂಟ್ ಆಗ್ಲಿಕ್ಕೆ ಆಗಲಿಲ್ಲ. ಹೋದ್ಸಲ ನಮಗೆ ಲಾಕ್ಡೌನ್ ಅಲ್ಲಿ ತರಕಾರಿನೂ ಹಾಗೆ ಆಯ್ತು, ಅಸ್ತವ್ಯಸ್ತ ಆಗ್ಬಿಡ್ತು. ನಾವು ಮಾರ್ಕೆಟಿಂಗ್ ಸಿರ್ಸಿ ತಗೋದ್ವಿ, ಅಲ್ಲೂ ಲಾಕ್ಡೌನ್ ಆಯ್ತು. ಹಾಗಾಗಿ 2 ವರ್ಷ ನಮ್ದು ಸಂಘ ಡೆವಲಪ್ಮೆಂಟ್ ಆಗ್ಲಿ ಸ್ವಲ್ಪ ಕಷ್ಟ ಆಯ್ತು. ಹಾಗಾಗಿ ಈ ತರ ಹೀಗೆ ಇದೆ. ಮತ್ತೆ ಶೇಂಗಾ, ಇಲ್ಲಿ ಶೇಂಗಾ ಹೈಯೆಸ್ಟ್ ಬೆಳೀತಾವೆ. ಶೇಂಗಾವನ್ನ ಹೊರ ಕಳಿಸ್ಲಿಕ್ಕೆ ನಾವೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಶೇಂಗಾ ಒಂದು ಏಡ್ ಕ್ವಾಲಿಟಿ ಮಾಡಿ ನಾವು ಶೇಂಗಾ ತರಬೇತಿಯನ್ನು ಕೊಟ್ಟಿದ್ದೇವೆ ಒಂದು 20 ಮಹಿಳೆಯರಿಗೆ. ಈಗ ಅದನ್ನು ಮಾಡಿ ಶೇಂಗಾ ಚಿಕ್ಕಿ ಅಂತ ಮಾಡಿ ನಮ್ಮ ರೈತ ಉತ್ಪಾದಕ ಸಂಘದಿಂದ ಇಲ್ಲಿಂದೇ ಮಾರ್ಕೆಟಿಂಗ್ ಮಾಡಬೇಕಂತ ಮಾಡಿದ್ದೇವೆ ಶೇಂಗಾವನ್ನ. ಎಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ ಶೇಂಗಾ? ಶೇಂಗಾ ಸರ್ ನಾನು 100 ಎಕರೆ ಪ್ರದೇಶದಲ್ಲಿ ಬೆಳೀತೇವೆ. 100 ಎಕರೆ ಪ್ರದೇಶದಲ್ಲಿ ಬೆಳೀತಾರೆ? ಹೌದು, ಜಾಸ್ತಿನೇ ಆಗುತ್ತೆ, ಜಾಸ್ತಿ ಒಂದು 100-150 ಎಕರೆ ಪ್ರದೇಶದಲ್ಲಿ ಶೇಂಗಾವನ್ನು ಬೆಳೀತಾರೆ. ಮತ್ತೆ ನೀರಾವರಿ ಶೇಂಗಾನು ಬೆಳೀತಾರೆ. ಎಲ್ಲಿ ಮಳೆಗಾಲದಲ್ಲಿ ಕಡಿಮೆ, ಬೇಸಿಗೆಗಾಲದಲ್ಲಿ ಇಲ್ಲಿ ಬೆಳೀತಾರೆ ಬಾಳೆ ಶೇಂಗಾ. ಶೇಂಗಾ ಹೆಚ್ಚಿನದ ಕಲ್ಲಂಗಡಿ ಬೆಳೀತಾರೆ. ಗೆಣಸು, ಗೆಣಸು ಕಡಿಮೆ ಆಗಿದೆ, ಶೇಂಗಾ ಹೈಯೆಸ್ಟ್. ಒಂದು 150 ಎಕರೆ ಶೇಂಗಾವನ್ನ ಬೆಳೀತಾರೆ ರೈತರು. ಈಗ ರೈತ ಉತ್ಪಾದಕ ಕಂಪನಿಯ ಮೂಲಕ ಅವರಿಗೆ ತರಬೇತಿ ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ರಿ, ಅದಲ್ಲದೆ ಬೇರೆ ಏನು ಅನುಕೂಲತೆಗಳನ್ನ ಕೊಡಬಹುದು ಸಂಘದ ಸದಸ್ಯರಿಗೆ? ಸಂಘದ ಸದಸ್ಯರಿಗೆ ಮತ್ತು ಇನ್ನು ಹೆಚ್ಚಿನದಾಗಿ ಈ ಬೆಳೆಗಳನ್ನು ಸಂಸ್ಕರಣೆ ಮಾಡಿ ಮಾರ್ಕೆಟ್ಗೆ ಮಾಡುವಂತ ವ್ಯವಸ್ಥೆನ ಹೆಚ್ಚಿನದಾಗಿ ತರಕಾರಿಗೆ ಒತ್ತು ಕೊಡಬೇಕಂತ ಇದ್ದೇವೆ ನಾವು. ಮತ್ತೆ ಜೇನು ಕೃಷಿ ಸಂಘಟನೆಗೆ ಮಾಡಬಹುದು. ಮತ್ತೆ ಬೇರೆ ಬೇರೆ ಕೃಷಿ ಮಾಡುವವರು ಇದ್ದಾರೆ ಇವಾಗ? ಇದೆ, ಇಲ್ಲಿ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗಂದ್ರೆ ಆ ವ್ಯವಸ್ಥೆ ಇಲ್ಲ, ಗೈಡ್ಲೈನ್ಸ್ ಇಲ್ಲ. ಇನ್ನ ಒಂದು 5-6 ಮಂದಿಗೆ 8 ಮಂದಿ ಕರ್ಕೋಗಲ್ಲಿ ಆ ಜೇನು ಕೃಷಿ ಬಗ್ಗೆ ಗೈಡ್ಲೈನ್ಸ್ ಮಾಡಿದ್ದೇವೆ. ಅದು ಹೆಚ್ಚಿನದಾಗಿ ರೈತರಿಗೆ ತಾವು ಏನ್ ಮಾಡ್ತೇವಲ್ಲ ಅದಕ್ಕೆ ಮಾಹಿತಿ ಕೊರತೆ ಇರ್ತದೆ. ಹಲವಾರು ಜನ ಮಾಡ್ತಾರೆ, ಅದಕ್ಕೆ ಮಾಹಿತಿ ಕೊರ್ತಿದ್ದೆ. ಮಾಹಿತಿ ಕೊಟ್ಟವಾಗ ಇನ್ನು ಹೆಚ್ಚಿನ ಉತ್ತೇಜನ ಕೊಡುವ ವ್ಯವಸ್ಥೆಯನ್ನು ಮಾಡ್ತಿದ್ದೆ. ಮತ್ತು ಗೋಶಾಗಣೆಗೆ ಹೆಚ್ಚಿನ ಮಹತ್ವ ಕೊಡಬೇಕಂತ ಮಾಡಿದ್ದೇವೆ ನಾವು ಈ ಸರ್. ಈಗ ರೋಗನಾಶಕಗಳಾಗಬಹುದು ಅಥವಾ ಕ್ರಿಮಿನಾಶಕಗಳಾಗಬಹುದು, ರಸಗೊಬ್ಬರ ಆಗಬಹುದು ಅಥವಾ ಇನ್ನಿತರ ಗೊಬ್ಬರಗಳಾಗಬಹುದು, ಇದರ ಪೂರೈಕೆ ಕೂಡ ಸಂಘದ ವತಿಯಿಂದ ಏನಾದ್ರು ಮಾಡ್ತೀರಾ? ಸಂಘಟನೆ ಮೂಲಕ ನಾವು ಹೆಚ್ಚಿನದಾಗಿ ಸಾವಯವ ಗೊಬ್ಬರವನ್ನೇ ಮಾಡ್ತೇವೆ. ಅದನ್ನ ಈಗ ರಾಸಾಯನಿಕವನ್ನು ಕಡಿಮೆ ಮಾಡಬೇಕಂತಾನೆ ಈಗ 2-3 ದಿನ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಏನಾಗಿದೆ ಅಂದ್ರೆ ರೈತರ ಅದಕ್ಕೆ ಹೊಂದ್ಕೊಂಡು ಬಿಟ್ಟಿರು. ಈ ಯೂರಿಯಾ ಸುಫಲ ಮೊದಲಿಂದ ಹೊಂದ್ಕೊಂಡು ಬಿಟ್ಟರು, ಅವ್ರ ಕಲ್ಪನೆ ಇಲ್ಲ. ಯೂರಿಯಾ ಸುಫಲದೇ ಕಲ್ಪನೆ. ಮತ್ತೆ ಪೊಲಿಡರ್ ಅಂತ ಔಷಧಿ ಎಲ್ಲ ಬರುತ್ತಲ್ಲ, ಈಗ ಅದ್ರ ಬದಲು ಈಗ ಬೇವಿನ ಹಿಂಡಿ, ಬೇವಿನ ಎಣ್ಣೆ ಹಾಕೊಂಡು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣಿನ ಫಲವತ್ತತೆ ಫಸ್ಟ್ ಕಾಪಾಡ್ಕೊಳ್ಬೇಕಾಯ್ತು ನಾವು. ಯಾಕಂದ್ರೆ ಬಹಳ ವರ್ಷದಿಂದ ಈ ರಾಸಾಯನಿಕ ಗೊಬ್ಬರದಿಂದ ಮಣ್ಣಿನ ಫಲವತ್ತತೆ ಕಳ್ಕೊಂಡು ನಾವು 6 ಕಡೆ ವಿಚಾರ ಮಾಡಿದಾಗ, ಪರೀಕ್ಷೆ ಮಾಡಿದಾಗ ಅದೇ ಆಯ್ತು. ಮಣ್ಣಿನ ಫಲವತ್ತತೆ ನಾವು ಒಂದು 2-3 ಸಲ ಭದ್ರತೆ ಪಡಿಸ್ಕೊಂಡ್ರೆ ಆ ಮಣ್ಣಲ್ಲಿ ತನ್ನಂತ ಅದೇ ಬೆಳೆ ಬರ್ತದೆ. ಈಗ ಮಣ್ಣಿನ ಫಲವತ್ತತೆ ಕಡಿಮೆ ಸಲುವಾಗಿ ಆ ಮಣ್ಣಲ್ಲಿ ಹಲವಾರು ರೋಗಗಳು ಉತ್ಪನ್ನ ಇದೆ, ಆ ರೋಗ ಗಿಡಕ್ಕೆ ಬರ್ತದೆ, ಹಾಗಾಗಿ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ. ಈಗ ದೂರದ ಕದಂಬ ಮಾರುಕಟ್ಟೆ ಬಗ್ಗೆ ಶಿಸ್ತಿಯಲ್ಲಿ ಹೋಗಿ ನ್ಯಾಚುರಲ್ ನೋಡಿದಾರು, ಗೊಬ್ಬರದಿಂದ ಯಾವ ರೀತಿ ಮಾಡ್ತಾರೆ ಅಂತ ನೋಡಿದಾರೆ. ಇದನ್ನ ನಮಗೆ ಎಕ್ಸ್ಪೋರ್ಟ್ ಮಾಡಿ ನಾವು ಮಾರ್ಕೆಟಿಂಗ್ ನಮ್ಗೆ ತೊಂದ್ರೆ ಇಲ್ಲ. ಇಲ್ಲಿ ಬೆಳೆ ಬೆಳಿಲಿಕ್ಕೆ ನಾವು, ಯಾಕಂದ್ರೆ ಬೆಳೆ ಕಡಿಮೆ ಆಗಿದೆ ಅಂತಂದ್ರೆ ಬೆಳೆಗೆ ಬೆಲೆ ಸಿಗಲ್ಲ ಬಹಳ ವರ್ಷದಿಂದ. ಆಗ ರೈತರು ತನಗೆ ಎಷ್ಟು ಬೇಕು ಅಷ್ಟೇ ಬೆಳ್ಕೊಂಡ, ಮಾರ್ಕೆಟಿಂಗ್ ಆಗುವಂತ ವ್ಯವಸ್ಥೆಯಲ್ಲಿ ಬೆಳಿಲಿಲ್ಲ ಅಂದ್ರೆ ಅಷ್ಟು ಆಗದೆ ಇದ್ರಷ್ಟು ವೇಸ್ಟ್ ಆಗ್ತದೆ. ಹಾಗಾಗಿ ಅದನ್ನ ಸರಿದೂಗಿಸ್ಲಿಕ್ಕೆ ಇಲ್ಲಿ ಏನು ಬೆಳೀತಾರಲ್ಲ ಅದನ್ನು ಮಾರ್ಕೆಟಿಂಗ್ ಆಗುವಂತ ವ್ಯವಸ್ಥೆಯನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಈಗಿನ ಯುವಕರು ಕೂಡ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಥವಾ ಬೇರೆ ಉದ್ಯೋಗಕ್ಕೆ ಹೋಗ್ತಿದ್ದಾರೆ? ಯುವಕರು ಹೆಚ್ಚಿನದಾಗಿ ಬೇರೆ ಉದ್ಯೋಗ ಅವಲಂಬಿಸ್ತಾರೆ. ಇವರು ಬಹಳ ಇಲ್ಲಿ ನಮ್ಮ ಹೆಚ್ಚಿನದಾಗಿ ನಾವು ಹಾಲಕ್ಕೆ ಇದ್ದಿದ್ರು ಮಕ್ಕಳು ಹಿಂಗೆ ನಿರಂತರ ರೈತಾಪಿನ ಉದ್ಯೋಗ ಆಯ್ತು. ಈಗೀಗ ಸ್ವಲ್ಪ ಎಜುಕೇಟೆಡ್ ಆಗಿದ್ದಾರೆ ಮತ್ತೆ ಬೇರೆ ಬೇರೆ ಉದ್ಯೋಗವನ್ನು ಅವಲಂಬಿಸಿದ್ದಾರೆ. ಈ ರೈತಾಪಿ ಜೊತೆಗೆ ಬೇರೆ ಉದ್ಯೋಗದಲ್ಲೂ ಮಾಡ್ತಾ ಇದ್ದಾರೆ ಅದನ್ನು. ಬಹಳ ಸಂತೋಷ ಮನೋಹರ್ ದೇವೇಗೌಡ ಅವರೇ. ಗೋಕರ್ಣ ತರಕಾರಿ ಬೆಳೆಗಾರರ ಒಂದು ಸಂಘಟನೆಯನ್ನು ಮಾಡಿಕೊಂಡು ಈ ಮೂಲಕ ಆ ರೈತರಿಗೆ ಬೇಕಾದಂತಹ ಒಂದು ಅನುಕೂಲಗಳನ್ನು ಮಾಡ್ತಾ ಇದ್ರು, ವಿಶೇಷವಾಗಿ ಮಾರುಕಟ್ಟೆಯನ್ನು ಕಂಡುಕೊಳ್ಳುವಂತಹದ್ದು ಹಾಗೂ ಒಳ್ಳೆಯ ಧಾರಣೆಯನ್ನು ಪಡ್ಕೊಳ್ಳುವಂತಹದ್ದು, ಈ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರಿ. ನಿಮ್ಮ ಸಂಘಟನೆ ಇನ್ನಷ್ಟು ಯಶಸ್ವಿ ಆಗಲಿ ಅಂತ ಭಾವಿಸ್ತಾ ನಮ್ಮ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ. ಧನ್ಯವಾದಗಳು. ಗೋಕರ್ಣ ತರಕಾರಿ ಬೆಳೆಗಾರರ ಸಂಘದ ಕಾರ್ಯಚಟುವಟಿಕೆಗಳು ಈ ಕುರಿತು ಕುಮಟಾ ಬಂಕಿಕೊಳ್ಳದ ಮನೋಹರ್ ದೇವೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. तू जो ये अंधाधुन रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग भी। पहली वाली बात कहाँ, परम तो सभी डाले, सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ಇದೀಗ ಆರೋಗ್ಯ ಮಾಹಿತಿ. ನಮಗೆ ಶೀತ, ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು, ಹೊಟ್ಟೆ ನೋವು, ತಲೆಸಿಡಿತ ಎಷ್ಟರ ಮಟ್ಟಿಗೆ ಸರಿ ಎನ್ನುವುದನ್ನ ನಾವು ಯೋಚಿಸುವುದೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಜೀವರಕ್ಷಕಗಳು ಅಂದ್ರೆ ಆಂಟಿಬಯೋಟಿಕ್ಗಳ ದುರ್ಬಳಕೆಯಿಂದ

ಲೈ ಗೋ ಕಾಂಬ್ಯಾ ದಿವಟಿ ಲೈ ಗೋ ಕಾಂಬ್ಯಾ ದಿವಟಿ ಲೈ ಗೋ ಕಾಂಬ್ಯಾ ಅನಿ ಘರ್ಚಾ ಘರ್ಚಾ ಯಜಮಾನ್ ಬಾಯ್ ಗೋ ಅನಿ ಘರ್ಚಾ ಘರ್ಚಾ ಯಜಮಾನ್ ಬಾಯ್ ಗೋ ನೌರೋ ಆನಿ ಹೋ ಕೇಳೆ ಮಾಡ್ಕೊಲ್ಯಾನಿ ಲ್ಯಾನಿ ತಕ ಬಾಂಧ್ಲೆ ಸರ್ಪೋಳ್ಯಾನಿ ಬಾಂಧ್ಲೆ ಸರ್ಪೋಳ್ಯಾನಿ ಬಾಂಧ್ಲೆ ಸರ್ಪೋಳ್ಯಾನಿ ಅನಿ ಕಾಡಾ ಕಾಡಾ ಈಗರಾನಿ ಅನಿ ಕಾಡಾ ಕಾಡಾ ಈಗರಾನಿ ಎಲ್ಲ ಪೂರ್ಚಾ ಪೇಟೆ ಈಗ್ರ್ಯಾಕ್ಲಾಯ್ಲಿ ಲೋ ಸುನ್ ಲೋ ಸುನ್ ಅನಿ ಅಟರಾ ವರ್ಷ ಪೋಸುನ್ ಅಟರಾ ವರ್ಷ ಪೋಸುನ್ ಅಟರಾ ವರ್ಷ ಪೋಸುನ್ ಅತ ದುವೇಗ್ ದುವೇಗ್ ದಿಲೆ ಲೋಟು ಅತ ದುವೇಗ್ ದುವೇಗ್ ದಿಲೆ ಲೋಟು ಮೋಟ ಭಾರ ಕೇಸ ಹಾತ್ ಭರ ಅತ ವೈತಾಯ ಕಾಯ ಗೋ ಬೊಯ್ನಿ ವೈತಾಯ ಕಾಯ ಗೋ ಬೊಯ್ನಿ ವೈತಾಯ ಕಾಯ ಗೋ ಬೊಯ್ನಿ ಅನಿ ಮಾಜಾ ಮಾಜಾ ವಾಂಗಡನಿ ಅನಿ ಮಾಜಾ ಮಾಜಾ ವಾಂಗಡನಿ ಪಾವೋ ಕೇವ್ ಛೆ ಕೇಲೋ ಕಾಟ್ ಮಾಝೆ ಧರ್ಲೆ ಧರ್ಲೆ ಅತ ವೈತಾಯ ಕಾಯ ಗೋ ಬೊಯ್ನಿ ವೈತಾಯ ಕಾಯ ಗೋ ಬೊಯ್ನಿ ವೈತಾಯ ಕಾಯ ಗೋ ಬೊಯ್ನಿ ಅನಿ ಮಾಝಾ ಮಾಝಾ ವಾಂಗಡನಿ ಅನಿ ಮಾಝಾ ಮಾಝಾ ವಾಂಗಡನಿ ದಾರತಲೋ ಆಂಬೋ ಸೋಲಾ ಬಡಯಿಲೋ ಚಾವಾಟೆ ಮಜ್ರಿ ಸೋಕೇಲೋ ಕೌಳೋ ಕೌಳೋ ಅನಿ ಸರ್ಗಾರ್ ಸಾತ ಥೌಳ್ಯೋ ಸರ್ಗಾರ್ ಸಾತ ಥೌಳ್ಯೋ ಸರ್ಗಾರ್ ಸಾತ ಥೌಳ್ಯೋ ಅನಿ ಹೋಕ್ಲೆ ಆಜೋ ನೈ ಗೋ ತುಜೋ ಅನಿ ಹೋಕ್ಲೆ ಆಜೋ ನೈ ಗೋ ತುಜೋ ಗೋವಾ ಬೈಚಾ ವಾಟೆ ಕಾವಳ್ಯಾಂಧರ್ಲಿ ಸಾವಳಿ ಸಾವಳಿ ಅನಿ ಸರ್ಗಾರ್ ಸಾತ ಥೌಳ್ಯೋ ಸರ್ಗಾರ್ ಸಾತ ಥೌಳ್ಯೋ ಸರ್ಗಾರ್ ಸಾತ ಥೌಳ್ಯೋ ಅನಿ ಹೋಕ್ಲೆ ಅಜ್ಜಿ ನೈ ಗೋ ತುಜೋ ಅನಿ ಹೋಕ್ಲೆ ಅಜ್ಜಿ ನೈ ಗೋ ತುಜೋ ಅನಿ ಹೋಕ್ಲೆ ಅಜ್ಜಿ ನೈ ಗೋ ತುಜೋ ಬತ್ತೀಸ್ ದಾತ ಚಿಫನಿ ಜಾವಳಾ ಕೇಸಾಚಿ ಏನಿ ಅತ ವೈತಾಯ ಕಾಯ ಗೋ ಬೊಯ್ನಿ ವೈತಾಯ ಕಾಯ ಗೋ ಬೊಯ್ನಿ ವೈತಾಯ ಕಾಯ ಗೋ ಬೊಯ್ನಿ ಅನಿ ಮಾಝಾ ಮಾಝಾ ವಾಂಗಡನಿ ಅನಿ ಮಾಝಾ ಮಾಝಾ ವಾಂಗಡನಿ ಆಮಿ ಆಮಿ ಹಡ್ಲೆ ನಾಲು ದವರ್ ದವರಲೆ ಧರ್ನಿ ಆಮಿ ಆಮಿ ಹಡ್ಲೆ ನಾಲು ದವರ್ ದ घरचा घरचा यजमान घरनी नालाक नालाक बेसाव दिवचा घरचा घरचा यजमान घरनी नालाक नालाक बेसाव दिवचा पोडी पोडी आयलो नालू आणि काडी काडी आयलो रोसू आणि नेंट्या नेंट्या ने नारानी आम्ही आम्ही हरले नारलो आणि नेंट्या नेंट्या ने नारानी जाणत्या जाणत्या सवासीनी आणि रोसाक रोसाक बेसाव दिवचे जाणत्या जाणत्या सवासीनी आणि रोसाक रोसाक बेसाव दिवचे ई वायनी तो मी तरी बोला आणि तो मी तरी बोला पहिलो तो रोसो लावा त्यांच्याल मजल मचनावान पहिलो तो रोसो लावा त्यांच्याल मजल मचनावान पहिलो तो रोसो ई वायनी तो मी तरी बोला आणि तो मी तरी बोला पहिलो तो रोसो लावा त्यांच्या देवा धर्मवान पहिलो तो रोसो ही वायनी तो मी तरी बोला आणि तो मी तरी बोला पहिलो तो रोसो लावा त्यांच्या जाजीच्या नावान पहिलो तो रोसो लावा त्यांच्या जाजीच्या नावान पहिलो तो रोसो ही वायनी तो मी तरी बोला आणि तो मी तरी बोला पहिलो तो रोसो लावा त्यांच्या वैभापूच्या नावान पहिलो तो रोसो लावा त्यांच्या वैभापूच्या नावान पहिलो तो रोसो काना काना ताळयेर तेलू कपलार कपलार काडा कोरी काना काना ताळयेर तेलू कपलार कपलार काडा कोरी येता येता सांजू जकिरी स्त्रोसा कुरसाक बेसाव दिमच्या येता येता सांजू जकिरी स्त्रोसा कुरसाक बेसाव दिमच्या गाडी गाडी गडगड जाता आणि योगो योगो कोण येता गाडी गाडी गडगड जाता आणि योगो योगो कोण येता अंकार अंकार मरी मायेता आणि रोसाक रोसाक बेसाव दिवच्या अंकार अंकार मरी मायेता आणि रोसाक रोसाक बेसाव दिवच्या गाडी गाडी गडगड जाता आणि योगो योगो कोण येता गडगड जाता आणि योगो योगो कोण येता मिला ग्रीन मिला ನೀಲ ಗ್ರೀನ್ ಸೈಬಿನೇತ ಅನಿ ರೋಸಾಗ್ ರೋಸಾಗ್ ಬೇಸೀವ್ಚ ಮಿಲ ಗ್ರೀನ್ ಸೈಬಿನೇತ ಅನಿ ರೋಸಾಗ್ ರೋಸಾಗ್ ಬೇಸೀವ್ಚ ಗಾಡಿ ಗಾಡಿ ಗಡ ಗಡ ಸಾತ ಅನಿ ಯೋಗೋ ಯೋಗೋ ಕೋನ ಏತ ಗಾಡಿ ಗಾಡಿ ಗಾತ ಅನಿ ಯೋಗೋ ಯೋಗೋ ಕೋನ ಏತ ಗಾಡಿ ಗಾಡಿ ಗಡ ಗಡ ಸಾತ ಅನಿ ಯೋಗೋ ಯೋಗೋ ಕೋನ ಏತ ಕಾರ್ಮೇಲ್ ಕಾರ್ಮೇಲ್ ಸೈಬಿನೇತ ಅನಿ ರೋಸಾಗ್ ರೋಸಾಗ್ ಬೇಸೀವ್ಚ ಕಾರ್ಮೇಲ್ ಕಾರ್ಮೇಲ್ ಸೈಬಿನೇತ ಅನಿ ರೋಸಾಗ್ ರೋಸಾಗ್ ಬೇಸೀವ್ಚ ಅಂಸೋ ನೌರಾಪುರ ಬೈಸೋ ಈ ಗರ್ಜ ಸಕಲ ಮಾವಾಡೋ ತಾಸೋ ಅಂಸೋ ನೌರಾಪುರ ಬೈಸೋ ಈ ಗರ್ಜ ಸಕಲ ಮಾವಾಡೋ ತಾಸೋ ನೌರ್ಯಾ ಬಾಪ್ರೆ ತುಜ ಮಾಮಾನ ದಿಲ್ಲಿ ಬೂಟ ರೇ ದಾಖ ನೌರ್ಯಾ ಬಾಪ್ರೆ ತುಜ ಮಾಮಾನ ದಿಲ್ಲಿ ಬೂಟ ರೇ ದಾಖ ಅಂಸೋ ನೌರಾಪುರ ಬೈಸೋ ಈ ಗರ್ಜ ಸಕಲ ಮಾವಾಡೋ ತಾಸೋ ಅಂಸೋ ನೌರಾಪುರ ಬೈಸೋ ಈ ಗರ್ಜ ಸಕಲ ಮಾವಾಡೋ ತಾಸೋ ನೌರ್ಯಾ ಬಾಪ್ರೆ ತುಜ ಮಾಮನ ದಿಲ್ಲೆ ಪಂಜೇರೆ ದಾಖ ನೌರ್ಯಾ ಬಾಪ್ರೆ ತುಜ ಮಾಮನ ದಿಲ್ಲೆ ಪಂಜೇರೆ ದಾಖ